ಎಲ್ಲ ಹೂಲ ಹೋಗುಂದೇರಂ ಕಣ್ಣೇ ಕನ ಕಾಣುಂ ಕಣ್ಣೆಲ್ಲ ಪುರಂಗಾದ ಪಾಡ ಸೊಲ್ಲ ನೀಲ ಕಾಲ ಮೇಘಂ ಎಲ್ಲ ಹುಲಾ போகும் நேரம் கண்ணே ஹுலா போகும் நேரம் கண்ணே ಕಣ್ಣು